ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಯುವತಿನ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಮಾಡಿಗೇರಿ ಗ್ರಾಮದ ಪ್ರಗತಿಪರ ರೈತರು, ಕೃಷಿ ಚಿಂತಕರು, ಹಾಗೇನೆ ಈ ಭಾಗದ ಜನಪ್ರತಿನಿಧಿಗಳು, ನಾಯಕರು, ಶ್ರೀಯುತ ನಟರಾಜ್ ಮಾಡಿಗೇರಿಯವರು ನಮ್ಮ ಜೊತೆ ಇದ್ದಾರೆ. ಮುಖ್ಯವಾಗಿ ಮಾಡಿಗೇರಿ ಗ್ರಾಮ ಆಗಿರ್ಬೋದು, ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು, ಕೃಷಿ ಕ್ಷೇತ್ರ ಹೇಗಿದೆ, ಜೊತೆಗೆ ತಮ್ಮ ಒಂದು ಕೃಷಿ ವಿಚಾರದಲ್ಲಿ ಏನು ಅಭಿವೃದ್ಧಿಗಳಾಗಬೇಕಾಗಿದೆ, ಜೊತೆಗೆ ವಿಶ್ವವಿದ್ಯಾಲಯದ ಜೊತೆ ನಂಟು, ಈ ಗ್ರಾಮದಲ್ಲಿ ಒಂದು ವಿಶೇಷ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ವರ್ಷ ಆಯೋಜನೆ ಮಾಡಿದ್ದಾರೆ. ಹಲವಾರು ಕೃಷಿ ವಿಚಾರಗಳನ್ನು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡುವಂಥವರು, ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಣ. ನಟರಾಜ್ ಮಾಡಿಗೇರಿಯವರಿಂದ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಮಾಡಿಗೇರಿ ಗ್ರಾಮ ನೀರಾವರಿ ಇದೆ, ರೈತ ಬಾಂಧವರು ಕೃಷಿಯನ್ನು ಹೇಗೆ ಮಾಡ್ತಿದ್ದಾರೆ, ತಮ್ಮ ವಿಚಾರದಲ್ಲಿ ಕೃಷಿ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕು, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇಲ್ಲಿ ಭಾಳ ವರ್ಷದಿಂದ ನಮ್ಮ ಭಾರತ ದೇಶ ಯಾವಾಗಲೂ ಕೃಷಿ ಪ್ರಧಾನವಾದ ದೇಶ. ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇದೆ, ಯಾಕಂದರೆ ಅಕಾಲಿಕ ಮಳೆ ಆಗಲಿ, ಬೆಳೆ ಧಾರಣೆ ಬಗ್ಗೆ ಆಗಲಿ, ಎಲ್ಲ ಇನ್ನಿತರ ನಾವು ಬೇರೆ ದೇಶಗಳಲ್ಲಿ, ಇಸ್ರೇಲ್ ಆಗಲಿ, ಇನ್ನಿತರ ಕೆಲವೊಂದು ದೇಶಗಳಲ್ಲಿ ಮಾಡಿರ್ತಕ್ಕಂಥ ಆಧುನಿಕ ಕೃಷಿನ ನಾವು ಇನ್ನೂ ಅಳವಡಿಸ್ಕೊಂಡಿಲ್ಲ. ಭಾಳಷ್ಟು ಸುಧಾರಣೆ ಆಗಬೇಕು. ಅದಕ್ಕೆ ನಮ್ಮ ಮಾಡಿಗೇರಿನ ನಮ್ಮ ಈ ಕೃಷಿ ಅಧಿಕಾರಿಗಳು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಲವೊಂದು ಪದ್ಧತಿಗಳು ಮತ್ತು ನಮ್ಮ ಈ ಕೃಷಿ ಬಗ್ಗೆ ನಾಲೆಜ್ ಮಾಡೋದ್ರ ಸಲುವಾಗಿ ಊರಿಗೆ ಕೃಷಿ ವಿದ್ಯಾರ್ಥಿಗಳು ಬರ್ತಾರಂತ ಕೇಳಿದಾಗ ಸಂತೋಷವಾಯಿತು. ಅದಕ್ಕೆ ಇಲ್ಲಿ ಸೂಕ್ತ ಪರಿಹಾರ ಸೂಚಿಸಲು ಕೆಲವೊಂದು ಸರಳವಾಗಿ ಏನೇನು ಕೆಲಸಗಳು ಮಾಡಬೇಕೆಂಬುದ್ರ ಬಗ್ಗೆ, ಆಮೇಲೆ ವಿಜ್ಞಾನಾಧಾರಿತ ತಂತ್ರಜ್ಞಾನ ಸೇರಿಕೊಂಡ್ರೆ ನಮ್ಮ ಕೃಷಿ ಇನ್ನಷ್ಟು ಬಲವಾಗ್ತದೆ, ಫಲಪ್ರದವಾಗುತ್ತದೆ. ನಮ್ಮ ಗ್ರಾಮಗಳಿಗೆ ಬೆಳೆಗಳನ್ನು ಸರಿಯಾದ ವಿಧಾನದಲ್ಲಿ ಬೆಳೆಯುವುದು, ನೀರಿನ ಸಂರಕ್ಷಣೆ, ಮಣ್ಣಿನ ಪರೀಕ್ಷೆಯ ಮಹತ್ವ, ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸುವುದು, ರೋಗ ಕೀಟ ನಿರ್ವಹಣೆ ಮತ್ತು ಹೊಸ ಕೃತಿ ತಂತ್ರಗಳ ಬಗ್ಗೆ ತುಂಬ ಸರಳವಾಗಿ ಮತ್ತು ಪರಿಣಾಮ ರೀತಿಯಲ್ಲಿ ಆಗಿ ಹುಡುಗರು ಕೆಲವೊಂದು ಹೊಲಗಳಿಗೆ ಭೇಟಿ ಕೊಟ್ಟು ಅವರಿಗೆ ಈ ನಮ್ಮ ಹತ್ತಿ ಬೆಳೆಯಾಗಲಿ ಅಥವಾ ತೊಗರಿ ಇರಲಿ, ಮೆಣಸಿನಕಾಯಿ ಇರಲಿ ಮತ್ತು ಭತ್ತ ಇರಲಿ, ಅದಕ್ಕೆ ಅವರು ಪ್ರತಿಯೊಂದು ಹೊಲಕ್ಕೆ ಭೇಟಿ ಕೊಟ್ಟು ನಮ್ಮ ರೈತರಿಗೆ ಭಾಳಷ್ಟು ವಿವರಿಸಿ ಹೇಳಿದ್ದಾರೆ. ಆಮೇಲೆ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಇದಕ್ಕೆಲ್ಲ ತುಂಬ ಸಹಕಾರ ಆಗಿದೆ. ನಟರ ಸರ್ ಅವರು, ಈಗ ಪ್ರಾಚೀನ ಕೃಷಿ, ನಮ್ಮ ಪೂರ್ವಜರು ಮಾಡುವಂಥ ಕೃಷಿ ಅಥವಾ ತಮ್ಮ ಪ್ರಾರಂಭಿಕ ಕಾಲದಿಂದ ಅಂತಂದರೆ ನಮ್ಮ ಹಿರಿಯರು ಏನು ಕೃಷಿ ಮಾಡ್ತಿದ್ರು, ಇತ್ತೀಚೆಗೆ ಸಾಕಷ್ಟು ಕೃಷಿಗಳು ಬದಲಾವಣೆ ಆಗಿದ್ದಾವೆ. ಬದಲಾವಣೆಗಳು ಬೇಕಂತೀರಾ ಹೇಗೆ? ಎಸ್, ಬೇಕು, ಕಂಪಲ್ಸರಿ ಬೇಕು. ಯಾಕಂದರೆ ಆಗಿನ ಕಾಲದಲ್ಲಿ ನಾವು ಭಾಳಷ್ಟು ದನ ಕರುಗಳನ್ನು ಸಾಕ್ತಾ ಇದ್ವಿ, ಅದರಿಂದ ಆ ಗೊಬ್ಬರ ತಗೊಂಡು ನಾವು ಉಪಯೋಗ ಮಾಡ್ತೀವಿ. ಈಗ ಭಾಳಷ್ಟು ಈ ಲೇಬರ್ಸ್ ಪ್ರಾಬ್ಲಮ್ ಆಗಿದೆ, ಮ್ಯಾನ್ ವರ್ಕ್ ನಮ್ಮ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಯಾಕಂದರೆ ಎಲ್ಲರೂ ಪದವೀಧರರಾಗಿ ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ಮನುಷ್ಯರು ಕೆಲಸ ಮಾಡೋದು ಪ್ರಾಬ್ಲಮ್ ಇದೆ. ಆದ ಕಾರಣ ಇಲ್ಲಿ ಆಧುನಿಕ ಕೃಷಿ ಬೇಕು ಸರ್, ಕಂಪಲ್ಸರಿ ಬೇಕು. ಯಾಕಂದರೆ ಈ ಕಾಲಕ್ಕೆ ತಕ್ಕಂಗೆ ಆದಷ್ಟು ಬೇಗ ಕೆಲವೊಂದು ಹಾರ್ವೆಸ್ಟರ್ ಆಗಲಿ, ಕೆಲವೊಂದು ಯಂತ್ರಗಳಾಗಲಿ, ನಮಗೆ ಬಹಳ ಬೇಕು ಸರ್. ಇದು ಬದಲಾಗಬೇಕು, ಕೃಷಿ ಬದಲಾಗಬೇಕು. ಇತ್ತೀಚೆಗೆ ಈಗ ಯಂತ್ರೋಪಕರಣಗಳು ಬಂದ ಮೇಲೆ ನಮ್ಮ ಪ್ರಾರಂಭಿಕ ಕೃಷಿ ಅಂತಂದ್ರೆ ದನಕರಗಳಾಗಿತ್ತು, ಎತ್ತುಗಳ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ, ಹೇಗೆ ರೈತರ ಒಂದು ಇಚ್ಛಾಶಕ್ತಿ ಇತ್ತೀಚೆಗೆ ಕೃಷಿ ಕ್ಷೇತ್ರದಲ್ಲಿ ಕಡಿಮೆ ಆಗ್ತಿದೆ ಹೇಳ್ತೀರಿ? ಇಲ್ಲ ಇಲ್ಲ, ಆ ತರ ಏನಿಲ್ಲ. ಏನಂತಂತಂದ್ರೆ ಆಗಿನ ಇರ್ತಕ್ಕಂತ ಒಂದು ತಾಳ್ಮೆ, ಆಗಿನ ಶ್ರಮ ಈಗಿನ ನಮ್ ಜನರಲ್ಲಿ ಕಾಣ್ತಾ ಇಲ್ಲ. ಏಕಂದ್ರೆ ಈಗಿನ ಯುವಕರು ಬಹಳಷ್ಟು ಮಾರ್ಪಾಡಾಗಬೇಕು. ಯಾಕಂತಂದ್ರೆ ಇವರು ಆಧುನಿಕ ಜೀವನಕ್ಕೆ ಒಗ್ಗಿಕೊಂಡು ಹೋಗಿಬಿಟ್ಟಿದ್ದಾರೆ, ಅದೆಲ್ಲ ಬಿಡಬೇಕು. ಮೊದಲು ಯಾವ ರೀತಿ ನಾವು ದನ ಕರ ಪಶು ಹೆಂಗ ಸಾಕ್ತಾ ಇದ್ವಿ ಅದರಂಗ ಮಾಡ್ಬೇಕು ಸರ್. ಅದು ಬದಲಾವಣೆ ಏನು ಬೇಕಾಗಿಲ್ಲ, ನಾವು ಅದನ್ನ ಮತ್ತೆ ಅಳವಡಿಸ್ಕೊಳ್ಳೋಣ, ಮತ್ತೆ ಹಳೆ ಜೀವನಕ್ಕೆ ನಾವು ಬರೋಣ. ಯಾಕಂತಂದ್ರೆ ಈಗ ಹಳೆ ಬೇರು ಬಹಳ ಮುಖ್ಯ. ನಮ್ಮ ಪೂರ್ವಜಕರು ಎತ್ತು, ಆಕಳು, ನಮ್ಮ ಈ ಗೆಂಜಲು, ಬೇರೆ ಬೇರೆ ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರ್ತಾ ಇದ್ವಿ. ಇತ್ತೀಚೆಗೆ ಈ ಸಾವಯವ ಪದಾರ್ಥಗಳನ್ನು ಮರಳಿ ಮಣ್ಣಿಗೆ ಸೇರಿಸುವಂಥದ್ದು ಆಗಬೇಕು. ಬೇಕು ಸರ್, 100% ತಾವು ಹೇಳ್ತಿರೋದು 100% ನಾನು ಒಪ್ತೀನಿ. ಏಕಂದ್ರೆ ನಾವು ವಿಪರೀತ ರಾಸಾಯನಿಕಗಳು ಗೊಬ್ಬರಗಳನ್ನು ಬಳಸೋದರಿಂದ ಆ ಧಾನ್ಯಗಳಿಗೆ ಸೇರಿ ನಮಗೆ ಇತ್ತೀಚೆಗೆ ನೋಡಿ ಯಾರಲ್ಲಿ ಆಗಲಿ ಆರೋಗ್ಯದ ಸಮಸ್ಯೆ ಇದೆ, ಬಿ ಪಿ, ಶುಗರು, ಎಲ್ಲ ಕ್ಯಾನ್ಸರು ಆ ಥರ ಬರ್ತಾ ಇದೆ. ನಾವು ಅವೆಲ್ಲ ಬಿಡಬೇಕು. ಸಾವಯವವಾಗಿ ಜೈವಿಕ ಗೊಬ್ಬರಗಳಾಗಲಿ ಅಥವಾ ಈ ನಮ್ಮ ಆಕಳದ್ದು ಮೂತ್ರ ಮತ್ತೆ ದನಗಳದ್ದು ಎಲ್ಲ ಗೊಬ್ಬರ ಎಲ್ಲ ತಗೊಂಡು ನಾವು ಆ ರೀತಿ ಆಧುನಿಕ ಈ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಸರ್. ಏನಾಗ ಇಷ್ಟಪಡ್ತೀರಿ ಸರ್, ಈಗ ಮಾಡಿಗೇರಿ ಭಾಗ ಹಾಗೆ ಸುತ್ತಮುತ್ತಲಿನ ಭಾಗ ಪ್ರಮುಖವಾದಂತಹ ಬೆಳೆಗಳು ರೈತ ಬಾಂಧವರು ಹತ್ತಿಯಲ್ಲಿ ಆಗಿರ್ಬೋದು, ಮೆಣಸಿನಕಾಯಿ, ತೊಗರಿಯಲ್ಲಿ ಹೇಗೆ ಇಳುವರಿಯನ್ನು ಪಡ್ಕೋತಿದ್ದಾರೆ ನಿಮ್ಮ ಭಾಗದಲ್ಲಿ? ಇಲ್ಲ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬಹಳ ಕಮ್ಮಿ ಇದೆ. ಯಾಕಂತಂದ್ರೆ ನಾವು ಸರಿಯಾದ ವೈಜ್ಞಾನಿಕ ಪದ್ಧತಿ ವ್ಯವಸಾಯ ಮಾಡ್ತಾ ಇಲ್ಲ ಇಲ್ಲಿ. ಆದರೂ ಈ ಮಳೆ ಹೆಚ್ಚಾಗಿರೋದ್ರಿಂದ ಮತ್ತೆ ಹವಾಮಾನದಿಂದ ಬಹಳಷ್ಟು ತೊಂದರೆ ಇದೆ. ಸರಿಯಾದ ಬೆಳೆಯೂ ಸಿಗ್ತಾ ಇಲ್ಲ ನಮ್ಗೆ. ಆದರೂ ಒಂದು ಎವರೇಜ್ ಬೆಳೆ ಬರ್ತಾ ಇದೆ ನಮ್ಮಲ್ಲಿ, ಬರ್ತಾ ಇದೆ. ಆದ್ರ ಬೆಳೆ ಬಗ್ಗೆ ನಮ್ಗೇನು ತೊಂದರೆ ಇಲ್ಲ ಸರ್, ಬರ್ತಾ ಇದೆ. ನೀವು ಹೇಳಿದಂಗ ನಾವು ಈಗ ಹಿಂದಿನ ಕಾಲದ ಕೆಲವೊಂದು ಏನಾವ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಕ್ ಪ್ರಯತ್ನ ಮಾಡಬೇಕು. ಇತ್ತೀಚೆಗೆ ಹೇಳ್ತಾರೆ ರಾಯಚೂರಿನ ಸುತ್ತಮುತ್ತಲಾಗಿರ್ಬೋದು, ಮಾನವಿ ತಾಲೂಕಿನಲ್ಲಿ ರೈತ ಬಾಂಧವರು ತಮ್ಮ ಭೂಮಿಯನ್ನು ಮಾಡುವಂತಹ ಪ್ರವೃತ್ತಿ ಕಡಿಮೆಯಾಗಿದೆ, ಲೀಸಿ ಕೊಡೋದಾಗಿರ್ಬೋದು, ಆಂಧ್ರ ರೈತಗಳಿಗೆ ಪರಭಾರೆಯನ್ನು ಮಾಡುವಂತದ್ದಾಗಿರ್ಬೋದು, ಇದು ಹೇಗೆ ಕಂಡು ಬರ್ತಾ ಇದೆಯಾ ಸಾಧ್ಯತೆ ನಿಮ್ಮ ದೃಷ್ಟಿಯಲ್ಲಿ? ಇಲ್ಲ ಇಲ್ಲ, ಕೆಲವೊಂದು ಗ್ರಾಮದಲ್ಲಿ ಇದೆ, ಬಟ್ ನಮ್ಮ ಮಾಡಿಗೇರಿ ಗ್ರಾಮದಲ್ಲಿ ಅಂತೂ ಆ ತರ ಏನು ಇಲ್ಲ. ನಮ್ಮಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಒಂದು 80% ಎಲ್ಲರೂ ಸ್ವಂತ ವ್ಯವಸಾಯ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲರೂ ತಾವೇ ಸ್ವಂತ ಬೋರ್ಗಳು ಹಾಕ್ಸ್ಕೊಂಡು ಕೆಲವೊಂದು ಅದು ಪದ್ಧತಿಗಳನ್ನ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು 10-20% ಇಲ್ಲಿಂದ ಬೇರೆ ಊರಿಗೆ ಹೋದವರು ಅಥವಾ ಬೇರೆ ತಲ್ಲಿ ಇದ್ದವರು ಲೀಸಿಗೆ ಕೊಟ್ಟಿದ್ದಾರೆ ಹೊರತು 80% ಜನ ವ್ಯವಸಾಯ ಮಾಡ್ತಾ ಇದ್ದಾರೆ. ಆ ತರ ಏನು ಲೀಸಿಗೀಜಿಗೇನು ಎಲ್ಲರೂ ಕೊಟ್ಟೇ ಇಲ್ಲ ಸರ್. ಹೇಗೆ ನಿಮ್ಮ ಭಾಗದಲ್ಲಿ ತಾವು ಹೇಳಿದ್ರಿ ನೀರಾವರಿ ವ್ಯವಸ್ಥೆ ಕೆನಾಲ್ ಅನ್ನು ನಮ್ಮ TGB ಏನಾದರೂ ಅನುಕೂಲತೆ ಇದೆಯಾ ಅಥವಾ ಒಣ ಪ್ರದೇಶ ನಿಮ್ಮ ಭಾಗದ್ದು? ಇಲ್ಲ ಸರ್, ನಮ್ಮದು ಟೇಲ್ಯಾಂಡ್ ಮಾಡಗಿರಿ, ಈ ತುಂಗಭದ್ರಾ ಎಡದಂಡೆ ಕಾಲೇವು ನಮ್ಗೆ ಬರ್ತಾ ಇದೆ. ಏನಂದ್ರೆ ಅಲ್ಲಿ ಅಕ್ರಮ ನೀರಾವರಿ ವ್ಯವಸಾಯ ಮಾಡ್ತಾ ಇದ್ದಾರೆ ರೈತರು, ಅದರಿಂದ ನಮ್ಗೆ ಬಹಳಷ್ಟು ನೀರಿನ ಅಂಶ ಕಮ್ಮಿ ಆಗಿದೆ. ಅರ್ಧ ಬಯಲುಭೂಮಿ ಡ್ರೈ ಇದೆ, ಅರ್ಧ ನೀರಾವರಿ ಇದೆ. ನೀರು ಮಳೆ ಬಂದ್ರೆ ನೀರು ಸರ್ ನಮ್ಗೆ, ಇಲ್ಲಂತಂದ್ರೆ ನೀರಿಲ್ಲ. ಆದಷ್ಟು 50% ಕೆನಾಲ್ ವಾಟರ್ ಇದೆ, 50% ಡ್ರೈ ಭೂಮಿ ಇದೆ. ಅಂದ್ರೆ ಏಕ ಬೆಳೆ ಪದ್ಧತಿ, ತಮ್ಮ ಎರಡು ಬೆಳೆಗೆ ನೀರು ಅನುಕೂಲ ಆಗೋದಿಲ್ಲ. ಆಗಲ್ಲ, ಈ ನನ್ಗ ಒಂದು 20 ವರ್ಷದಿಂದಂತೂ ನಮ್ಗೆ ಡ್ಯಾಮ್ ಸಿಲ್ಟಪ್ ಆಗಿದೆ, ನಮ್ಮ ತುಂಗಭದ್ರಾ ಡ್ಯಾಮು. ಆದ ಕಾರಣ ನಮಗೆ ನೀರಂತೂ ಇಲ್ಲಿ ನಮ್ಮ ಸಿರುವಾರದ ಕೆಳಭಾಗಕ್ಕಂತೂ ನೀರು ಬರ್ತಾ ಇಲ್ಲ. ಈ 20 ವರ್ಷದಿಂದ ನಾವು ಒಂದೇ ಬೆಳೆ ಬೆಳೀತಾ ಇದ್ದೀವಿ, ಹತ್ತಿ ಆಗಲಿ ಭತ್ತ ಆಗಲಿ. ಒಂದು ವರ್ಷ ಒಂದು 6 ತಿಂಗಳಿಗೆ ಬೆಳ್ಕೊಂಡು ಉಳಿದದ್ದು ಬೆಳೆ ಇಲ್ಲ ಸರ್ ನಮ್ಗೆ. ಇಷ್ಟೇ ಸರ್ ನಮ್ದು, ಒಂದೇ ಬೆಳೆ ಇದೆ. ಅಂದ್ರೆ ರೈತ ಬಾಂಧವರಿಗೆ ಒಂದು ಆದಾಯ ತರುವಂತಹ ಒಂದು ಚಟುವಟಿಕೆಗಳು ಬಹಳ ಕಡಿಮೆ, ಯಾಕಂತಂದ್ರೆ ಈಗ ಪೂರಕ ಉದ್ಯಮಗಳಾಗಿರ್ಬೋದು, ಈ ಭಾಗದಲ್ಲಿ ಏನಾದರೂ ಕೈಗಾರಿಕೆಗಳು ಸ್ಥಾಪನೆ ಆದ್ರೆ ಹೇಗೆ ರೈತರು? ಬಹಳ ಅನುಕೂಲ ಆಗ್ತದೆ ಸರ್, ಆಗ್ಬೇಕು ಕೈಗಾರಿಕೆಗಳು. ಅದರಿಂದ ಏನಾಗ್ತದ, ಇಲ್ಲಿ ನಮ್ಮ ಯುವಕರಿಗೆ ಕೆಲವೊಂದು ಜನರಿಗೆ ಕೆಲಸ ಸಿಗುತ್ತೆ. ಆದಷ್ಟು ಸರ್ಕಾರ ಮನಸ್ಸು ಮಾಡಿ ಈ ಹೆಂಗ ಈ ಸಿಟಿಗಳಾಗ ಹೆಂಗ ಕೈಗಾರಿಕೆ ಮಾಡ್ತಾ ಇದ್ದಾರೆ ಅದರಂಗ ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಅಲ್ಲಿ ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಿದರೆ ಒಳ್ಳೆಯದಾಗತ್ತೆ. ಗೌಡ್ರ, ಈಗ ತಾವು ತಮ್ಮ ಊರಿನಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸುಮಾರು 70 ದಿನಗಳ ಕಾಲ ಗ್ರಾಮ ವಾಸ್ತವ್ಯ ಮಾಡಿದರು, ಅವರು ಮಾಹಿತಿ ನಿಮಗೆ ರೈತ ಬಾಂಧವರಿಗೆ ಏನಾದರೂ ಒಡನಾಟ ಹೆಚ್ಚಾಗಿ ಕೃಷಿ ಮಾಹಿತಿ ಅಭಿವೃದ್ಧಿ ಆಗಲಿಕ್ಕೆ ಏನಾದರೂ ಸಹಾಯ ಆಯ್ತಾ? ಆಯ್ತು ಸರ್, 100% ಆಯಿತು. ಇದನ್ನು ನಾನು ಅಶ್ವಥ್ ಸರ್ ಅವ್ರ ಕೆಲವೊಂದು ಅಧಿಕಾರಿಗಳಿಗೆ ಅದೇ ಹೇಳಿದೆ ನಾನು. ಆ ಹುಡುಗರು ಇಲ್ಲಿ 70 ದಿನ ಇರೋದ ನಿರಂತರವಾಗಿ ಹೊಲಗಳಿಗೆ ಭೇಟಿ ಕೊಟ್ಟು ಅವರವರ ರೈತರ ಮನೆಗಳಿಗೆ ಭೇಟಿ ಕೊಟ್ಟು ಬೆಳೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವ ರೀತಿ ರಾಸಾಯನಿಕ ಉಪಯೋಗ ಮಾಡಬೇಕು, ಗೊಬ್ಬರ ಉಪಯೋಗ ಮಾಡಬೇಕು, ಬೀಜದ ಪದ್ಧತಿಯನ್ನು ಪ್ರತಿಯೊಂದು ಮನೆಗಳಿಗೆ ಹೋಗಿ ಅವರು ಆಯಾ ರೈತರನ್ನ ಒಂದು ಗುಂಪು ಕೂಡಿಸಿ ಹೊಲಗಳಿಗೆ ಕರ್ಕೊಂಡೋಗಿ ಬಹಳಷ್ಟು ಉಪಯೋಗ ಆಗಿದೆ ಸರ್, ಆಗಿದೆ. ನಮ್ಮ ಈ ಕೃಷಿ ವಿದ್ಯಾರ್ಥಿಗಳಿಂದ ಬಹಳಷ್ಟು ಅನುಕೂಲ ಆಗಿದೆ ನಮ್ಮ ಗ್ರಾಮಕ್ಕೆ. ನಿಮ್ಮ ಊರಿನ ವಿಶೇಷತೆ ಮಾಡಿಗೇರಿ ಬಹಳಷ್ಟು ಸುದ್ದಿಲಿರುವಂಥದ್ದು, ಬಹಳ ಶೈಕ್ಷಣಿಕವಾಗಿ ಮುಂದೆ ಬಂದಿದೆ ಅಂತ ಹೇಳ್ತಾರೆ, ಹೇಗೆ ನಿಮ್ಮ ಊರಿನಲ್ಲಿ ಶೈಕ್ಷಣಿಕ ವ್ಯವಸ್ಥೆ? ಹೌದು ಸರ್, ಯಾಕಂದ್ರೆ ನಮ್ದು ಮೊದಲಿದ್ದ ಸುತ್ತಮುತ್ತ ಒಂದು 10-20 ಹಳ್ಳಿಗಳಲ್ಲಿ ನಮ್ದು ಸ್ಕೂಲು ಬಹಳಷ್ಟು ಫೇಮಸ್ ಇತ್ತು. ಇಲ್ಲಿರ್ತಕ್ಕಂಥ ಶಿಕ್ಷಕರಾಗಲಿ, ಇಲ್ಲಿರ್ತಕ್ಕಂಥ ಕೆಲವೊಂದು ಶಿಕ್ಷಣದ ಬಗ್ಗೆ ಆಗಲಿ ಬಹಳಷ್ಟು ಅನುಕೂಲ ಆಗಿದೆ. ಮತ್ತು ಈ ಗ್ರಾಮಕ್ಕೆ ನಮ್ಮ ಊರಿಗೆ ಆ ಕಾಲಕ್ಕೆ ಒಂದು ನಮ್ಮ ತಂದೆಯವರೇ 1 ಎಕರೆ ದಾನ ಪ್ರೈಮರಿ ಸ್ಕೂಲ್ಗೆ ಕೊಟ್ಟಿದ್ದರು. ನಮ್ಮ ಅಣ್ಣವರು ಕೂಡ 2 ಎಕರೆ ಹೈಸ್ಕೂಲಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡ್ಕೊಂಡು ಇಲ್ಲಿ ಒಂದು 50 ವರ್ಷದಿಂದನೇ ನಮ್ಮ ಸುತ್ತಮುತ್ತ ಹಳ್ಳಿಗೆ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿ ಆಯಿತು ನಮ್ಮಲ್ಲಿ. ಅದಕ್ಕೆ ಕಾರಣ ಇಲ್ಲಿ ಇರ್ತಕ್ಕಂತ ಶಿಕ್ಷಕರು, ಇಲ್ಲಿ ಇರ್ತಕ್ಕಂತ ಗ್ರಾಮಸ್ಥರು ಕಾರಣ. ಯಾಕಂತಂದ್ರೆ ಯಾವುದೇ ಒಂದು ಸಮಾಜ ಪರಿವರ್ತನೆ ಆಗ್ಬೇಕಪ್ಪ ಅಂತಂದ್ರೆ ಮೂಲ ಬುನಾದಿ ಶಿಕ್ಷಣ. ಆ ಒಂದು ಶಿಕ್ಷಣಕ್ಕೆ ಕಾರಣೀಭೂತರ ತಾವುಗಳು. ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತಂದ್ರೆ ಸರ್ಕಾರದಿಂದ ಏನೆಲ್ಲ ಆಗಬೇಕು ಈ ಗ್ರಾಮಕ್ಕೆ, ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಹೇಗೆ? ತಮ್ದು ಒಳ್ಳೆಯ ಪ್ರಶ್ನೆ ಇದು. ಯಾಕಂದ್ರೆ ಈಗ ನಮ್ಮಲ್ಲಿ ಸುತ್ತಮುತ್ತ ಹಳ್ಳಿಲಿದ್ದ ಮಾಚನೂರ ಆಯ್ತು, ಹಳ್ಳಿ ಹೊಸರಾಯ್ತು, ಕೆಲವೊಂದು ಬೊಮ್ಮನಾಳು ಎಲ್ಲ ಊರ್ಲಿದ್ದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇಲ್ಲೇ ಒಂದು ಹಾಸ್ಟೆಲ್ ಆದರೆ ಬಹಳ ಅನುಕೂಲ. ಆಮೇಲೆ ನಮ್ದು ಬಹಳ ವರ್ಷದಿಂದ ನಮ್ಗೆ ಒತ್ತಾಯ ಇದೆ ಸರ್ಕಾರಕ್ಕೆ, ಇಲ್ಲಿ ಒಂದು ಕಾಲೇಜ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹೈಸ್ಕೂಲ್ ಮಟ್ಟದಲ್ಲಿ ಇದೆ. ಕಾಲೇಜ್ ಆದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ, ಹಾಸ್ಟೆಲ್ ಆದರೆ ಇಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ, ಇನ್ನಿತರ ಊರುಗಳಿಗೆ ಬರ್ತಕ್ಕಂಥವರಿಗೆ ಭಾಳ ಅನುಕೂಲ ಆಗ್ತದೆ. ನಾವು ಸರ್ಕಾರಕ್ಕೆ ಒತ್ತಾಯ ಕೂಡ ಇದೆ. ಹೇಗೆ ಊರಿನ ಸಾಮರಸ್ಯ, ಜನರು ಹೇಗೆ ಕೃಷಿ ನೆಮ್ಮದಿಯಿಂದ ಮಾಡ್ತಿದ್ದಾರೆ, ಹೇಗೆ ಎಲ್ಲ ಧರ್ಮದವರು ಹೇಗೆ? ಇಲ್ಲ ಸರ್, ಇಲ್ಲಿ ನಮ್ಮಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಅಣ್ಣ ತಮ್ಮರಾಗಿದ್ದಾರೆ. ಇಲ್ಲಿ ಯಾವತ್ತಿಗೂ ಕೋಮು ಆಗಲಿ ಅಥವಾ ಇನ್ನಿತರ ಭಾವನೆ ಆಗಲಿ ಇಲ್ಲ. ಎಲ್ಲ ನಮ್ಮ ಜಾತಿ ಎಲ್ಲ ನಮ್ಮವರು ಎಲ್ಲರೂ ಅಣ್ಣ ತಮ್ಮರಾಗಿದ್ದಾರೆ. ಇಲ್ಲಿ ಎಲ್ಲ ಒಕ್ಕಟ್ಟದಿಂದ ಎಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ನಮ್ಮ ಊರಿನಲ್ಲಿ ಯಾವ ರೀತಿ ಜನ ಎಲ್ಲರೂ ಎಲ್ಲರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಎಲ್ಲ ಜಾತ್ರೆ ಆಗಲಿ ಇನ್ನಿತರ ಸಮಾರಂಭ ಆಗಲಿ ಎಲ್ಲದಕ್ಕೂ ನಾವು ಒಗ್ಗೂಡಿಸಿಕೊಂಡು ಎಲ್ಲರೂ ಒಂದೇ ಅಣ್ಣ ತಮ್ಮರಾಗಿದ್ದೀವಿ. ನೋಡ್ರಿ, ಕೊನೆಯದಾಗಿ ತಮ್ಮ ಕೃಷಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಹೇಗೆ ತಮ್ಮ ಕೃಷಿ ತಾವು ಮಾಡಿಸಿದ್ರಾ, ಹೇಗೆ ಅಥವಾ ಲೀಜಿ ಕೊಟ್ಟಿರಾ, ಹೇಗೆ ತಮ್ಮ ಒಂದು ಉತ್ಪನ್ನಗಳು ಯಾವ ಬೆಳೆಗಳನ್ನ ಹಾಕೊಂಡಿರಿ? ಸರ್, ನಾನು ಸುಮಾರು ನನ್ನ ಒಂದು 50 ವರ್ಷ ವಯಸ್ಸಿನ ತನಕ ನಾನು ಕೃಷಿ ಮಾಡಿದೆ. ಮಾಡಿದ ಮೇಲೆ ಆಮೇಲೆ ನಾನು ಕೆಲವೊಂದು ಕಾರಣದಿಂದ ನಾನು ಬೇರೆ ನಗರಕ್ಕೆ ಹೋಗಬೇಕಾಗಿ ಬಂತು. ಇಲ್ಲಿ ನಾನು ಕೆಲವೊಂದು ಹೊಲಗಳನ್ನು ನಾನು ಲೀಜಿಗೆ ಕೊಟ್ಟಿದ್ದೀನಿ. ನಾನು ಸಹ ರೈತನಾಗಿ ಇಲ್ಲಿ ಎಲ್ಲ ರೀತಿಯಲ್ಲಿದ್ದನು ನಾನು ಬೆಳೆಗಳನ್ನು ಬೆಳೆಸಿದ್ದೀನಿ. ಭತ್ತ ಬೆಳೆಸಿದ್ದೀನಿ, ಸೂರ್ಯಪಾನ ಅಂತೂ ಭಾಳ ಚೆನ್ನಾಗಿ ಬೆಳೆಸಿದ್ವಿ. ಶೇಂಗಾ ನಮ್ಮೂರದ್ದು ನೀರ್ಮಾನ್ ವ್ಯಾರಿ ಫೇಮಸ್ ಇತ್ತು. ಭತ್ತ ಬೆಳಿತೀವಿ. ಈಗ ಸುಮಾರು ಹೊಲಗಳನ್ನು ನಾವು ಲೀಜಿಗೆ ಕೊಟ್ಟಿದ್ದೀವಿ. ಆದ್ರೂ ನಾವು ಕೆಲವೊಂದಷ್ಟು ಹೊಲಗಳನ್ನು ನಾವು ಸಹ ಸ್ವಂತ ಮಾಡಿದ್ದೀವಿ. ನೋಡ್ರಿ, ಈಗ ತಮ್ಮ ಕಾಲದಲ್ಲಿ ಶೇಂಗಾ ಮತ್ತು ಸೂರ್ಯಪಾನ ಈ ರಾಯಚೂರು ಜಿಲ್ಲೆಯಲ್ಲಿ ಹೆಸರು ಮಾಡಿದಂಥ ಬೆಳೆಗಳು, ಯಾಕ್ರಿ ದೂರ ಆದವು ಅಂತ ಹೇಳ್ತೀರಿ? ಸರ್, ಅದು ಸೂರ್ಯಪಾನ ಏನಾಯಿತು, ವೈರಸ್ ಬಂತು ಅದಕ್ಕೆ. ಅದು ಭಾಳ ಅನುಕೂಲಕರ ಬೆಳೆ ಇತ್ತು, ಎಲ್ಲ ಬಡವರಿಗೆ ಆಗಲಿ ಇನ್ನಿತರ ಬೇರೆ ಅನುಕೂಲ ರೈತರಿಗೆ ಭಾಳ ಅನುಕೂಲ ಇತ್ತು. ಅದು ಹವಾಮಾನ ವೈಪರೀತ್ಯದಿಂದ ವೈರಸ್ ಬಂದು ಅದು ಫ್ಲವರಿಂಗ್ ಟೈಮ್ನಲ್ಲಿ ಜೊಳ್ಳುಗಟ್ಟಿ ಹೋಗ್ತಾ ಇತ್ತು. ಉಳಿದದ್ದು ಶೇಂಗದ್ದೇನಂತಂದರೆ ನಮ್ಮದು ಟೇಲೆಂಟು ಮಾಡಗಿರಿ. ಯಾಕಂದರೆ ಅಲ್ಲಿದ್ದ ನೀರು ನಮ್ಗೆ ಲಾಸ್ಟಿಗೆ ಬರಲ್ಲ, ಅದು ನೀರು ಅದಕ್ಕೆ ಭಾಳ ಬೇಕು. ಆಮೇಲೆ ಲಾಸ್ಟ್ ಟೈಮು ಅದು ಶೇಂಗಾ ಅರಿಬೇಕಾದ್ರೆ ಲೇಬರ್ ಬೇಕು, ಲೇಬರ್ ಸಮಸ್ಯೆ ಇದೆ. ಈ ಕೆಲವೊಂದು ಸಮಸ್ಯೆಯಲ್ಲಿದ್ದ ನಾವು ಬಿಟ್ಟಿದ್ದೀವಿ ಅಷ್ಟೇ. ಬಟ್ ಈಗ ಹತ್ತಿ ಬಿಟಿ ಬಂದ ಮೇಲೆ ಹತ್ತಿದೊಂದು ಅನುಕೂಲ ಇದೆ, ಭತ್ತನೂ ಚೆನ್ನಾಗಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಬೆಲೆಗಳಲ್ಲಿ ವ್ಯತ್ಯಾಸ, ಈಗ ರೈತ ಬಾಂಧವರಿಗೆ ಬೆಂಬಲ ಬೆಲೆ ಬರ್ತಾ ಇದೆ, ಕೆಲವೊಂದು ಮಾರುಕಟ್ಟೆ ಬೆಲೆ ಬರ್ತಾ ಇದೆ. ಈಗ ಮಾಡಿದಂಥ ವೆಚ್ಚಕ್ಕೆ ಒಂದು ಸಮರ್ಪಕವಾದಂಥ ಒಂದು ಬೆಲೆ ನಿಗದಿ ಆಗಬೇಕು. ಕಳೆದ ವರ್ಷದ ನೋಡಿದಾಗ ಈಗ ಹತ್ತಿಗೆ ಒಂದು 10,000-11,000 ತನ ಹತ್ತಿ ಮಾರಿತು. ಏನೇಳಕ್ಕೆ ಇಷ್ಟಪಡ್ತೀರಿ, ಈಗಿನ ಒಂದು ಖರ್ಚು ಮತ್ತು ವೆಚ್ಚಗಳು ಕಡಿಮೆ ಆಗಬೇಕು, ಮಾರುಕಟ್ಟೆ ಧಾರಣೆ ಚೆನ್ನಾಗಿ ಸಿಗಬೇಕಪ್ಪ ಅಂತಂದ್ರೆ ರೈತರಿಗೆ? ಸರ್, ಈಗಿನ ಬೆಳೆಗಳಿಗೆ ಬೆಲೆ ನೋಡಿದರೆ ಬಹಳ ಕಮ್ಮಿ ಇದೆ. ಯಾಕಂದರೆ ಲೇಬರ್ ಚಾರ್ಜ್ ಜಾಸ್ತಿ ಇದೆ, ರಾಸಾಯನಿಕ ಮತ್ತು ಪೆಸ್ಟಿಸೈಡು ಕ್ರಿಮಿನಾಶಕಗಳು ಎಲ್ಲದಕ್ಕೆ ರೇಟು ಒಂದಕ್ಕೆ ಬಿಟ್ಟು 4 ಪಟ್ಟು ಆಗಿದೆ. ಬಟ್ ಅದಕ್ಕೆ ತಕ್ಕಂಗೆ MRP ಬೆಲೆ ಇಲ್ಲ. ನಮ್ಮದು ಇಲ್ಲಿ ನಮ್ಮ ರಾಜ್ಯಕ್ಕಾಗಲಿ ಅಥವಾ ನಮ್ಮ ದೇಶಕ್ಕಾಗಲಿ ಎಲ್ಲ ರೈತರದ್ದು ಬೇಡಿಕೆ ಇದೆ. ನಮ್ಗೆ MRP ಬೆಲೆ ಹೆಂಗೆ ನಾವು ಬೇರೆ ಬೆಳೆಗೆ ರೇಟ್ ಕೊಡ್ತಾ ಇದ್ದೀರಾ ಅದರಂಗೆ ನಮ್ಮ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಿ. ನಮಗೇನು ಸರ್ಕಾರದಿಂದ ಸಾಲ ಮನ್ನಾ ಬೇಡ, ಇನ್ನಿತರ ಏನೂ ಬೇಡ, ನಮಗೆ ವೈಜ್ಞಾನಿಕ ಬೆಲೆ. ನಮ್ಮದು ಇಷ್ಟು ನಾವು ಖರ್ಚು ಮಾಡ್ತೀವಿ ಅಂತಂದರೆ ಅಷ್ಟಕ್ಕೆ ತಕ್ಕಂಗೆ ಬೆಲೆ ಕೊಡಿ. ನಾವು ರೈತರು ಬದುಕ್ತೀವಿ, ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ ಕೇಳ್ತಾ ಇದ್ದೀನಿ. ಒಳ್ಳೆಯದು ಸರ್, ಸುದೀರ್ಘವಾಗಿ ನನ್ನ ಜೊತೆ ಮಾತನಾಡಿದ್ರಿ. ಮುಖ್ಯವಾಗಿ ಕೃಷಿ ಕ್ಷೇತ್ರ ಭಾಳಷ್ಟು ಸಂಕಷ್ಟದಲ್ಲಿರುವಂಥ ಒಂದು ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿಯಾದಪ್ಪ ಅಂತಂದರೆ ಖಂಡಿತ ರೈತರು ಒಳ್ಳೆಯ ರೀತಿಯಿಂದ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮುಖ್ಯವಾಗಿ 2025 ಸಾಲಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು 70 ದಿನಗಳ ಕಾಲ ತಮ್ಮ ಊರಿನಲ್ಲಿ ಗ್ರಾಮ ವಾಸ್ತವ ಮಾಡಿ ರೈತ ಬಾಂಧವರ ಜೊತೆ ಒಡನಾಟ, ತಮ್ಮ ಕೃಷಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಹೋಗಲಿಕ್ಕೆ, ಜೊತೆಗೆ ತಮ್ಮ ರೈತರಿಂದ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ತಮ್ಮ ನಿಸ್ವಾರ್ಥ ಸೇವೆಗೆ. ಹಾಗೆಯೇ ತಮ್ಮ ಈ ರೈತರ ಜೊತೆ ಒಡನಾಟ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ತಾವು ನೀಡಿದಿರಿ. ನಿಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಗೌಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಸರ್, ತಮಗೂ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ಕೃಷಿ ಅಧಿಕಾರಿಗಳಿಗೂ ಅವರು ನಮಗೆ ಬಹಳಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಿ ತಮಗೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಇದುವರೆಗೆ ಮಾನವಿ ತಾಲೂಕಿನ ನಟರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಿಸಿದವರು ಅಮರೇಶ್ ಹಾಶಾಳ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಜಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಹವಾಮಾನ ಪರಿಸ್ಥಿತಿ ಮತ್ತು ಮುನ್ಸೂಚನೆಯ ಸಾರಾಂಶ. ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 15 ಸೆಂಟಿಮೀಟರ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 85% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 45 ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇನ್ನು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವ ಕಂಡುಬಂದರೆ 0.02 ಮಿಲಿಲೀಟರ್ ನ್ಯಾಪ್ರೈಲ್ ಎನಿಸಿಟ್ ಆಮ್ಲ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಕಟಾವು ಮಾಡಿದ ಉತ್ಪನ್ನಗಳ ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತ ಕಟಾವು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬೇಕು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿಚಿಟ್ಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿ ಪಡೆಯಬಹುದು. ಹಿಂಗಾರಿ ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಹತ್ತಿ ಬೆಳೆಯಲ್ಲಿ ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೆಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಕಟ್ಟುವ ಸಮಯದಲ್ಲಿ ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಂಟ್ರಿ ನಿಲಿಫ್ರೋಲ್, 18.5 SC ಅಥವಾ ತತ್ತಿನಾಶಕವಾಗಿ 2 ಮಿಲಿಲೀಟರ್ ಪ್ರೊಫೆನೋಫಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಶೇಂಗಾ ಕೊಯ್ಲು. ಶೇಂಗಾ ಬೆಳೆ ಕೊಯ್ಲು ಹಂತದಲ್ಲಿದ್ದು ಮಳೆ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ಸೂಚಿಸಲಾಗಿದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳನ್ನು ಗುಣಮಟ್ಟ ಕಾಪಾಡಿಕೊಳ್ಳಬೇಕು. ಇದಾಗಿತ್ತು ಇಂದಿನ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಈಗ ಕೇಳಿ ಪೇಟೆಯ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ಮಾನವಿ ಮಾರುಕಟ್ಟೆ ಪೇಟೆ ಧಾರಣೆ. ಹತ್ತಿ ಕನಿಷ್ಠ 6,200 to 7,150 ರೂಪಾಯಿಗಳು. ಭತ್ತ ಸೋನಾ ಮುಸುರಿ 2,300 to 2,300 ರೂಪಾಯಿಗಳು. ಭತ್ತ ಹಳೆ ಸೋನಾ ಮುಸುರಿ 2,857 to 3,700 ರೂಪಾಯಿಗಳು. ಅದೇ ರೀತಿ ಲಿಂಗಸೂಗೂರು ಮಾರುಕಟ್ಟೆ ಪೇಟೆ ಧಾರಣೆ. ಸಜ್ಜೆ ಇತರೆ 1,730 to 2,200 ರೂಪಾಯಿಗಳು. ಮೆಕ್ಕೆಜೋಳ 2,000 ರೂಪಾಯಿಗಳು. ಸೂರ್ಯಕಾಂತಿ 6,900 to 6,950 ರೂಪಾಯಿಗಳು. ತೊಗರಿ 6,407 to 7,350 ರೂಪಾಯಿವರೆಗೆ. ಇನ್ನು ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆ. ಹತ್ತಿ 6,850 to 6,950 ರೂಪಾಯಿಗಳು. ಒಣಮೆಣಸಿನಕಾಯಿ 9,000 to 10,600 ರೂಪಾಯಿಗಳು. ಭತ್ತ ಕಾವೇರಿ ಸೋನ 1900 2721 ರೂಪಾಯಿಗಳು, ಭತ್ತ ಆರ್ ಎನ್ ಆರ್ 2738 2450 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ, ಬಸಪ್ಪ, ಚೌಡಿಕಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಶಂಬೋಲಿಂಗನ ಗುಡಿಯಾಗಿ

ಗಡಿ ಹೌದು ನೀನು ನನ್ನ ತಕ್ಕ, ಗಡಿ ಹೌದು ನೀನು ನನ್ನ ತಕ್ಕ, ಗರಿ ಮಾತಿಗೆ ಇದು ಜಯ ತನಕ. ಮಾಡಿ ಹೇಳು ಇದರ ತೂಕಾಗಿ, ಗಡಿ ಹೌದು ನೀನು ನನ್ನ ತಕ್ಕ, ಗರೆ ಮಾತಿಗೆ ಇದು ಜಯ ತನಕ. ಮಾಡಿ ಹೇಳು ನಿನ್ನ ತೂಕಾಗಿ, ಸಾವಿರ ಸಾವಿರ ಮುಖಾಂತರ ಲೋಕದ ರೋಗಿ ಆಗಿ, ಮಾಡಿ ಆಗಿ ಯಾರು ನೀರೋ, ಮಾಡಿ ಆಗಿ ಯಾರು ನೀರು ಕೂಡವಾಗಿ ನಡೆಸಿದಳ ನೋಡಿ ಆಗಿ. ಹೌದು ಅಲ್ಲಾಮ ಪ್ರಭು ಬಂದು ಅಪ್ಪಣೆ ಕೊಟ್ಟರು, ನೀರಾಜ ಮುಳುಗಿತು ಆಗಿ, ಆರು ನೀರು ಕೂಡವಾಗಿ ನಡೆಸಿದಳ ನೋಡಿ ಆಗಿ. ಅಲ್ಲಾಮ ಪ್ರಭು ಬಂದು ಅಪ್ಪಣೆ ಕೊಟ್ಟರು, ನೀರಾಜ ಮುಳುಗಿತು. ಹೌದು ನೀರಾಜ ಮುಳುಗಿತು, ಹೊಳ ಸರಿಗಿ ತೀರನ ಪ್ರಬುಳಿ, ವರ್ಗದ ವಿಚಾರದ ಪೌಳಿ, ಗೊಬ್ಬ ಸಾಬಾನ ಬಿರುದ ವಾಳಿ, ಗಲ್ಲಾಸ ನೋಡಿ ಚರ್ಪಡದು ಕೊಂಡ ಸುರುಳಿ ಆಗಿ, ದಳದಾಲ ಬಂದಿಗೆ ಕೈಯಳಿ, ಕುಂಟ ಸಭಾದಾಗ ಇಳಿತಿದ್ದೀನೋ ತಾಳಿ ಆಗಿ, ಕುಶನ್ ಭವನ ಕವಿ ಅವತಾರ ಸಾಮಾನ, ಕುಶನ್ ಭವನ ಕವಿ ಅವತಾರ ಸಾಮಾನ, ಕುಶನ್ ಭವನ ಕವಿ ಅವತಾರ ಸಾಮಾನ, ಮರಂಗಾರಕ್ಕ ಜೋಡಿ ಇಂದಿನ ಹತ್ತು ನಡೆಸಂಗ ಹೋಗಿನ ಗಾಡಿ, ಹತ್ತು ನಡೆಸಂಗ ಹೋಗಿನ ಗಾಡಿ, ಕಾಗಿ ತಮ್ಮ ಸಾಕಿ ನಾಡ್ತಿ ನೇರ ಕಳಿಸಿದಾರ, ತನ್ನ ಜಾತಿ ಬೇರು ಬಿಟ್ಟಿದ್ದೇನು ಕೋಡಿ ಅಡಿ ಆ ಸಣ್ಣ ದೊಡ್ಡವರ ಬಾಯಿಲೆ ಸಾರ್ತೈತಿ, ನಾನು ಮಾಡಿ ಹೇಳುವೀನಂತಿ ಸೋಮರಾಯ ಭೀಮರಾಯ ಜೋಡಿನ ಭಕ್ತಿಯಿಂದ ಕಂಡರ ಮುಕ್ತಿಯಾಗಿ ಮುಕ್ತಿಯಾಗಿ